ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ರೂಪಕ ಒಂದು ಹಕ್ಕಿಯ ಕಥೆ. ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್. ಕೇಳು ಕೇಳುಗ ಪ್ರಭುವೆ, ನಾನೊಂದು ಕತೆ ಹೇಳಬೇಕಿದೆ ನಿಮಗೆ. ಒಂದು ಹಕ್ಕಿಯ ಕತೆ. ಮೂಲತಃ ಪಕ್ಷಿ ವೀಕ್ಷಣೆ ಹಾಗೂ ವನ್ಯಜೀವಿ ಛಾಯಾಗ್ರಹಣ ನನ್ನ ಹವ್ಯಾಸ. ನೀವು ಕೆರೆಯ ಬಳಿ, ನೀರ ಝರಿ, ಕಾಡು ಮೇಡುಗಳಲ್ಲಿ ನನ್ನನ್ನು ಕಂಡಿರಬಹುದು. ತಲೆಗೆ ಕ್ಯಾಪು, ಕಾಡಿನ ಬಣ್ಣದ ಧಿರಿಸು, ಬೆನ್ನ ಹಿಂದೆ ಕ್ಯಾಮರಾ ಬ್ಯಾಗು, ಕತ್ತಿನಲ್ಲಿ ನೇತಾಡುವ ಕ್ಯಾಮರಾ, ಇವು ನನ್ನನ್ನು ಗುರುತಿಸುವ ಪರಿಕರಗಳು. ಕಾಣುವ ಕಣ್ಣು, ನೋಡುವ ನೋಟ ಇವಿದ್ದರೆ ಸಾಕೆ, ಹಕ್ಕಿಗಳ ಪೂರ್ವಾಪರಗಳ ಚಲನವಲನಗಳ ಒಂದಿಷ್ಟು ಇತಿಹಾಸ ತಲೆಯೊಳಗೆ, ಸುತ್ತಮುತ್ತಲ ಸರಿದಾಡುವ ಸಣ್ಣ ಚಲನೆಯನ್ನು ಗುರುತಿಸುವ ತೀಕ್ಷ್ಣತೆ ಇದ್ದಿರಬೇಕು. ಮುಖ್ಯವಾಗಿ ತಾಳ್ಮೆ ಅಗತ್ಯ. ಪರಿಸರದಲ್ಲಿನ ಸ್ವಚ್ಛವಾದ ಅನೇಕ ಬಣ್ಣಗಳನ್ನು ಹಕ್ಕಿಗಳಿಗೆ ಹಚ್ಚಿ ನಮ್ಮ ನಡುವೆ ಹಾರಲು ಬಿಟ್ಟಿದ್ದು ಪ್ರಕೃತಿಯೇ. ಈ ಬಣ್ಣ ಬಣ್ಣಗಳ ಬಳಿದುಕೊಂಡ ಹಕ್ಕಿಗಳನ್ನು ಕ್ಯಾಮರಾದ ಮೂಲಕ ಸೆರೆ ಹಿಡಿಯಲು ತೊಡಗಿದಂದಿನಿಂದ ಸನ್ನಿವೇಶಕ್ಕಾಗಿ ಕಾಯುವ ಕಾಯಕ ಶುರುವಾಯಿತು. ಹಾಗಾಗಿ ತಾಳ್ಮೆ ಎಂಬುದು ನನಗೆ ದತ್ತವಾಯಿತು. ನಾನು ನನಗೆ ಎಂದೆನಲ್ಲವೇ, ಹೀಗೆಂದರೆ ಸಾಕಲ್ಲವೇ? ಹೆಸರೇಕೆ? ನಿರೂಪಕನೆನ್ನಿ, ನಿಮ್ಮೊಳಗೊಬ್ಬ ನಾನಿರಬಹುದಲ್ಲವೇ? ನಿರಂತರವಾಗಿ ನಮ್ಮ ಸುತ್ತಮುತ್ತಲು ನಡೆಯುವ ರಸಘಟನೆಗಳನ್ನು ದಾಖಲಿಸಿ ನಿಮಗಿತ್ತರೆ ಆಗಬಹುದಲ್ಲವೇ? ಇದು ನಾನು ಎನ್ನುವ ನನ್ನ ಹಿನ್ನೆಲೆ. ಈ ಹಿನ್ನೆಲೆ ಏಕೆಂದರೆ ಸುಮ್ಮನೆ ಯಾವುದೋ ತಲೆಹರಟಿಯ ಕತೆ ಹೇಳುತ್ತಿದ್ದಾನೆ ಎಂದು ನೀವು ಭಾವಿಸಬಾರದಲ್ಲವೇ? ಅದಕ್ಕಾಗಿ ನಮ್ಮ ಸುತ್ತಲೂ ಹಕ್ಕಿಗಳಿಲ್ಲದ ಲೋಕವನ್ನು ನಾವು ನೆನಪಿಸಿಕೊಳ್ಳಲು ಸಾಧ್ಯವೇ? ಒಂದಿಲ್ಲೊಂದು ಹಕ್ಕಿಗಳು ಕಣ್ಣಿಗೆ ಕಾಣುತ್ತಿರುತ್ತವೆ. ಕಾಗೆ, ಗುಬ್ಬಿ, ಪಾರಿವಾಳ, ಪಿಕಳಾರ, ಗೊರವಾಂಕ, ಇಂಥವು ಸಾಮಾನ್ಯವಾಗಿ ಗುರುತಿಸುತ್ತೇವೆ. ಕಾಣುವ ಕಣ್ಣಿದ್ದರೆ ಇನ್ನೂ ಅನೇಕ ಹಕ್ಕಿಗಳು ನಮ್ಮೆದುರು ಬಣ್ಣದ ಓಕಳಿಯಾಡುತ್ತಾ ಕಾಮನಬಿಲ್ಲನ್ನು ಸೃಷ್ಟಿಸುವುದನ್ನು ನಾವು ಗಮನಿಸಬಹುದು. ಪ್ರಕೃತಿ ದತ್ತವಾದ ಈ ಬಣ್ಣದ ಒಡೆಯರನ್ನು ಕಣ್ಣು ತುಂಬಿಕೊಳ್ಳುವುದು ಒಂದು ಕಲೆ. ಈ ಪಕ್ಷಿ ವೀಕ್ಷಣೆಯ ಪರಿಯಾಗಿ ಅಂಡಲೆಯುತ್ತಿರುವಾಗ ನನ್ನ ಕಣ್ಣಿಗೆ ಬಿದ್ದುದು ನಾನು ಹೇಳಲು ಹೊರಟಿರುವ ಕಥೆಯ ನಾಯಕ ನಾಯಕಿಯರು. ಒಮ್ಮೆ ಚಿಯುನ್ ಚಿಯುನ್ ಚಟಕ್ ಎಂದು ಲಯಬದ್ಧವಾಗಿ ಕೂಗುವ ದನಿ ಕಿವಿಗೆ ಬಿದ್ದೊಡನೆ ಕಿವಿ ಕೆರಳಿ ಅತ್ತ ದೃಷ್ಟಿ ಹಾಯಿಸಿದೆ. ಅರೆ, ಇದು ಸೂರಕ್ಕೆ ಅಲ್ಲವೇ ಅನಿಸಿತು. ಎಳೆಯ ಟೊಂಗೆಯ ಮೇಲೆ ಕುಳಿತು ಅತ್ಯಂತ ಚಟುವಟಿಕೆಯಿಂದ ಅತ್ತಿಂದಿತ್ತ ಸುಳಿದಾಡುತ್ತಿತ್ತು ಗುಬ್ಬಚ್ಚಿಕ್ಕಿಂತಲೂ ಪುಟ್ಟ ಹಕ್ಕಿ. ದೇಹ ರಚನೆಗೆ ತಕ್ಕುದಲ್ಲದ ಉದ್ದನೆಯ ಬಾಗಿದ ತೆಳುಕೊಕ್ಕು, ಬೆನ್ನ ಮೇಲೆ ಕಂದು, ಹೊಟ್ಟೆಯ ಭಾಗ ಹಳದಿ ಬಿಳಿ ಬಣ್ಣ, ತಲೆಯ ಮೇಲೆ ಹೊಳೆಯುವ ಕಪ್ಪು, ಪುಟ್ಟ ಕಾಲುಗಳು, ಉದ್ದ ಕೊಕ್ಕಿನಲ್ಲಿ ಜೇಡನ ಬಲೆಯನ್ನು ಸುತ್ತಿಕೊಂಡಿದ್ದು, ಹತ್ತಿರದಲ್ಲೇ ಎಲ್ಲೋ ಗೂಡು ಕಟ್ಟುವ ತಯಾರಿ ನಡೀತಿದೆ ಅನಿಸಿತು. ಅನತಿ ದೂರದಲ್ಲೇ ಇದರ ಜೋಡಿಯೊಂದು ಬಂದು ಕುಳಿತಿತು. ಇದರದ್ದು ಪೇಲವ ಬಣ್ಣ, ಇದು ಅದರ ರಾಣಿ ಅನಿಸಿತು. ಇದರ ಕೊಕ್ಕಿನಲ್ಲೂ ಜೇಡನ ಬಲೆ, ಹಾಗಾಗಿ ಹತ್ತಿರದಲ್ಲೇ ಗೂಡು ನಿರ್ಮಿಸುವ ಕಾರ್ಯ ಭರದಿಂದ ಸಾಗಿದೆ ಎಂದು ನಿಶ್ಚಿತವಾಯಿತು. ದೂರ ಸರಿದು ಮರೆಯಲ್ಲಿ ಕುಳಿತು ಅವುಗಳನ್ನು ಗಮನಿಸ ಹತ್ತಿದೆ. ನಾನು ಮರೆಯಾದದ್ದು ನನ್ನ ಗಮನ ಅವುಗಳ ಮೇಲಿಲ್ಲವೆಂದು ತಿಳಿದುವೋ ಏನೋ. ಅವು ಇನ್ನೊಂದು ತೆಳು ಟೊಂಗೆಯ ಮೇಲೆ ಹಾರಿ ಕುಳಿತು ಅದರ ತುತ್ತ ತುದಿಯಲ್ಲಿ ಈಗಾಗಲೇ ರೂಪು ಪಡೆಯುತ್ತಿದ್ದ ಗೂಡಿಗೆ ತಂದ ಜೇಡದ ಬಲೆಯ ಎಳೆಯನ್ನು ಮೆತ್ತಿ ಭದ್ರಪಡಿಸತೊಡಗಿದವು. ನಾನು ಅವುಗಳ ಮೇಲೆ ಕಣ್ಣಿಟ್ಟು ಕಂಡೂ ಕಾಣದವನಂತೆ ಗಮನಿಸುತ್ತಾ ಕಾದು ಕುಳಿತೆ. ನಾನು ಕುಳಿತಷ್ಟೂ ಹೊತ್ತು ಮತ್ತೆ ಮತ್ತೆ ಚಟುವಟಿಕೆಯಿಂದ ಗೂಡಿನ ಪರಿಕರಗಳನ್ನು ತಂದೂ ತಂದು ಗೂಡಿಗೆ ಮೆತ್ತಲು ತೊಡಗಿದವು. ಸಾಮಾನ್ಯವಾಗಿ ಸೂರಕ್ಕಿಗಳು ಮಾರ್ಚಿನಿಂದ ಮೇವರೆಗೆ ಗೂಡು ಕಟ್ಟಿ 3-5 ಮೊಟ್ಟೆಗಳನ್ನಿಟ್ಟು ಕಾವು ಕೂತು ಮರಿ ಮಾಡುವ ಇವುಗಳ ಗಲಾಟೆಯ ಚಟುವಟಿಕೆಯಿಂದಲೇ ಗುರುತಿಸಬಹುದು. ಭಾರತದಲ್ಲಿ ವರ್ಣಮಯ ಅನೇಕ ವಿವಿಧ ಜಾತಿಯ ಸೂರಕ್ಕಿಗಳನ್ನು ಕಾಣಬಹುದು. ಸನ್ಬರ್ಡ್ ಎಂದು ಕರೆಯಲಾಗುವ ಇವು ಕರ್ನಾಟಕದಲ್ಲಿ 4-5 ಬಗೆಗಳನ್ನು ನಾವು ಕಾಣಬಹುದು. ಹೀಗೆ ಬನ್ನಿ, ನಮ್ಮ ನಾಯಕ ನಾಯಕಿ ಸೂರಕ್ಕಿಗಳ ಪ್ರಸಂಗವನ್ನು ಗಮನಿಸೋಣ. ಬಾಣದ ಹಾಗೆ ಅವುಗಳ ಪುರ್ರನೆ ಹಾರಾಟ, ಪುಟ್ಟ ಪುಟ್ಟ ಹುಲ್ಲ ಎಳೆಗಳು, ಜೇಡನ ಬಲೆ, ಹತ್ತಿಯ ಸಣ್ಣ ಉಂಡೆ, ಹಾಗೆ ಕಾಗದದ ತುಂಡು, ಪ್ಲಾಸ್ಟಿಕ್ ಹಾಳೆಗಳ ತುಂಡುಗಳೇ ಇವುಗಳ ಪರಿಕರಗಳು. ಅವುಗಳನ್ನು ಗಮನಿಸುವುದೇ ನನ್ನ ಕಾಯಕವಾಯಿತು. ನಿಮಿಷವೂ ಬಿಡುವಿಲ್ಲದಂತೆ ಎರಡೂ ಸೇರಿ ಗೂಡು ತಯಾರಿಸುತ್ತಿದ್ದವು. ಇಲ್ಲಿ ಗಂಡಿನ ಪರಿಶ್ರಮವೇ ಹೆಚ್ಚು ಎನ್ನಬಹುದು. ಹೀಗೇ ಒಂದು ವಾರ ಕಳೆದಿರಬಹುದು. ಅವುಗಳ ಸುಳಿವು ಇಲ್ಲದಿದ್ದಾಗ ಮೆಲ್ಲನೆ ಸರಿದು ಗೂಡಲ್ಲಿ ಇಣುಕಿ ನೋಡಿದೆ. ಮುದ್ದಾದ ಸಣ್ಣ ಗೋಲಿಯ ಆಕಾರದ ಬಿಳಿಯ 2 ಮೊಟ್ಟೆಗಳು ಕಾಣಿಸಿದವು. ಖುಷಿಯಾಯಿತು. ಮತ್ತೆ ಕಾಯುತ್ತಲೇ ಕೂತೆ. ದಿನಗಳೆದಂತೆ ಹೆಣ್ಣು ಗಂಡು ಸರದಿಯಂತೆ ಕಾವು ಕೂರಲಾರಂಭಿಸಿದವು. 5 ಕಾವಿಗೆ ಕೂತರೆ ಇನ್ನು 1/2 ಅಥವಾ 1 ನಾಪತ್ತೆ. ಹೀಗಿದ್ದೂ ಅವುಗಳ ಸಂಭ್ರಮವಂತೂ ಹೇಳತಿರದು. ಬಹುಶಃ ಅವುಗಳ ಭಾಷೆ ನನಗೆ ಬರುವಂತಿದ್ದರೆ ಅಥವಾ ಅರ್ಥವಾಗುವಂತಿದ್ದರೆ ಅವುಗಳ ಸಂಭ್ರಮದಲ್ಲಿ ಇನ್ನಷ್ಟು ನಾನೂ ಭಾಗಿಯಾಗುತ್ತಿದ್ದೆ. ಆದರೂ ಕೇಳುಗನೆ, ನನ್ನ ಕಲ್ಪನೆಯಲ್ಲಿ ಅವು ಹೀಗೂ ಮಾತಾಡಿಕೊಂಡಿರಬಹುದೇ? ಅದನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಈಗ ನಾನು ಮರೆಯಲ್ಲಿ ಕೂತು ಆಲಿಸುತ್ತಿದ್ದೇನೆ. ಕಚಪಚ ಸದ್ದು ಮಾಡುತ್ತಾ ಅವೇನೂ ಮಾತಾಡಿಕೊಳ್ಳುತ್ತಿವೆ. ಅದೇನೆಂದು ನನ್ನ ಕಲ್ಪನೆಯ ಮೂಸೆಯಲ್ಲಿ ಅದ್ದಿ ಏನಿರಬಹುದೆಂದು ನಿಮಗೆ ಕೇಳಿಸುತ್ತೇನೆ. ಕೇಳಿ. ರಾಜ, ಗೂಡಿನ ಒಂದು ಬದಿ ಜಾಳು ಜಾಳಾಗಿದೆ, ಅದನ್ನು ಸರಿಪಡಿಸಬೇಕು. ಹೌದು ರಾಣಿ, ಸರಿ ಮಾಡುವ. ನನ್ನ ರಾಣಿ, ಈ ಬಾರಿ ಸಂಭ್ರಮದ ತಾಯ್ತನ ನಿನ್ನದು. ನಮ್ಮ ಕೂಸಿನ ಕನಸು ನೀನಿಟ್ಟ ಮೊಟ್ಟೆಗಳಲ್ಲಿ ಅಡಗಿದೆ. ನನಗೆ ಅತೀವ ಸಂತೋಷವಾಗಿದೆ. ನನಗೂ ಹಾಗೇ ಆಗಿದೆ ರಾಜ. ಅರಮನೆಯಂತ ಈ ಸುಂದರ ಗೂಡನ್ನು ನನಗಾಗಿ ಕಟ್ಟಿದ್ದೀಯೇ. ಇರು ಇರು, ಸ್ವಲ್ಪ ದಿನವಷ್ಟೇ. ಪುಟ್ಟ ರತ್ನಗಳನ್ನ ನಿನಗಾಗಿ ಕೊಡುತ್ತೇನೆ, ಆಗ ಇನ್ನಷ್ಟು ಸಂಭ್ರಮಿಸುವಿಯಂತೆ. ಆಹಾ, ನಿನಗೂ ಸಂಭ್ರಮವಲ್ಲವೇ? ಇಲ್ಲದೆ, ನಮ್ಮದೇ ರೂಪಿನ ಇವು ಮೊಟ್ಟೆಯೊಡೆದು ಹೊರಬರುವ ಕ್ಷಣಕ್ಕಾಗಿ ಕಾತರಗೊಂಡಿದ್ದೇನೆ. ಅಯ್ಯೋ, ಅದೋ ಯಾರೋ ನಮ್ಮನ್ನು ಇಣುಕಿ ನೋಡುವಂತಿದೆ. ಸದ್ಯ ಇನ್ನು ನಾವು ಹೊರಡೋಣ. ಗೂಡಿಗೆ ತೇಪೆ ಹಚ್ಚಲು ಸಾಮಗ್ರಿಗಳನ್ನು ಸಂಗ್ರಹಿಸುತ್ತೇನೆ. ಅವನ ದೃಷ್ಟಿ ತಾಗಿಯಿತು. ನೀನು ಹೊರಡು. ಅಯ್ಯೋ, ಅವು ನನ್ನ ಇರುವಿಕೆಯನ್ನು ಗಮನಿಸಿದವೆಂದು ಕಾಣುತ್ತದೆ. ಪುರ್ರನೆ ಹಾರಿ ಹೋದವು. ಗಂಟೆ ಕಳೆದರೂ ಬರಲೇ ಇಲ್ಲ. ನಾನು ತಾಳ್ಮೆಯಿಂದಲೇ ಕೂತಲ್ಲೇ ಕಾದೆ. ಕೊನೆಗೆ ಇಂದಿಗೆ ಸಾಕೆನಿಸಿ ಅವುಗಳ ಪಾಡಿಗೆ ಅವನ್ನು ಬಿಟ್ಟು ನಾನೂ ಎದ್ದು ಹೊರಟೆ. ಎರಡು ದಿನ ಕಳೆಯಿತು. ಮತ್ತೆ ಗೂಡಿರುವೆಡೆ ಮೆಲ್ಲನೆ ತೆವಳಿ ಮರೆ ಮಾಡಿ ಕುಳಿತು ಗಮನಿಸಾಗ್ತಿದೆ. ಹೆಣ್ಣು ಸೂರಕ್ಕಿ ಕಾವಿಗೆ ಕೂತಿದೆ. ಗಂಡು ಆಗಾಗ ಅದಕ್ಕೆ ಉಣಿಸನ್ನು ತರುತ್ತಿದೆ. ಊಡಿಸುವಾಗ ನನ್ನ ಕೈಯಲ್ಲಿದ್ದ ಕ್ಯಾಮರಾ ಕ್ಲಿಕ್ ಕ್ಲಿಕ್ ಎನ್ನುತ್ತಿತ್ತು. ಹೀಗೇ ದಿನವೂ ಅವುಗಳನ್ನು ಗಮನಿಸುತ್ತಿದ್ದೆ. ಒಂದು ವಾರ ಅಥವಾ 10 ದಿನ ಕಳೆಯಿತೆಂದು ಕಾಣುತ್ತದೆ. ಒಂದು ದಿನ ಮರೆಯಲ್ಲೇ ಕೂತು ಕಾಯುತ್ತಿದ್ದೆ. ಓ, ಅಂದಂತೂ ನಾನು ಮರೆಯಲಾಗದ ದಿನ. ಅವು ಗೂಡಿದ್ದ ಟೊಂಗಿಯ ಮೇಲೆ ಕೂತ ಕಡೆ ಕೂರದೆ ಚಡಪಡಿಸುತ್ತಾ ಚಿಂಗುಟ್ಟುತ್ತಾ ಸಂಭ್ರಮಿಸುವುದನ್ನು ಕಂಡೆ. ಸೂಕ್ಷ್ಮವಾಗಿ ಗಮನಿಸಿದೆ. ಎರಡರ ಉದ್ದ ಕೊಕ್ಕಿನಲ್ಲಿ ಸಣ್ಣ ಗಾತ್ರದ ಹುಳುಗಳು. ಸಂಶಯವೇ ಇಲ್ಲ, ಮರಿಗಳು ಮೊಟ್ಟೆ ಹೊಡೆದು ಹೊರಬಂದಿವೆ. ಅವು ಸಂಭ್ರಮಿಸುತ್ತಿವೆ. ಅವುಗಳ ಸಂಭ್ರಮ ನನಗೂ ಆವರಿಸಿ ರೋಮಾಂಚಿತನಾದೆ. ಈ ಸಂಭ್ರಮದಿಂದ ಎಚ್ಚೆತ್ತು ತಕ್ಷಣ ನನ್ನ ಛಾಯಾಗ್ರಾಹಕ ಬುದ್ಧಿ ಚುರುಕುಗೊಂಡು ಪ್ರತಿ ಕ್ಷಣಗಳನ್ನು ಕ್ಯಾಮರಾದಲ್ಲಿ ದಾಖಲಿಸಾತ್ತಿದೆ. ಮರಿಗಳು ಆಕಾಶವನ್ನೇ ನುಂಗುವಂತೆ ಬಾಯಿ ಕಳೆದು ಆಹಾರ ನಿರೀಕ್ಷಿಸುತ್ತಿತ್ತು. ಚಿಗಿದ ಬಾಯಿಗೆ ಉಣಿಸನ್ನು ತುರುಕ ತೊಡಗಿದವು. ರಾಜ, ನನ್ನ ಕಂದನಿಗೆ ಈ ಹುಳು ಇಷ್ಟವಾಗಬಹುದು. ಕೊಡುತ್ತೇನೆ. ಕೊಡು ಕೊಡು, ಆದರೆ ಹುಳುವನ್ನು ಸರಿಯಾಗಿ ಹಿಸುಕಿ ಮೆತ್ತಗೆ ಮಾಡಿಕೊಡು. ಮುದ್ದು ಮರಿಗಳಿಗೆ ನುಂಗಲು ಕಷ್ಟವಾಗಬಹುದು. ನನಗೆ ತಿಳಿದಿಲ್ಲವೇ, ಹಿಸುಕಿ ಮೆತ್ತಗೆ ಮಾಡಿದ್ದೇನೆ. ಹಾಗೆ ಕೊಡಲಾದೀತೆ? ಇನ್ನೂ ಕಂಡು ಬಿಡದ ಕಂದಮ್ಮಗಳು ಸಂಕಟ ಪಡಬಾರದಲ್ಲವೇ? ಅವುಗಳ ಮೆದು ಗಂಟಲಲ್ಲಿ ಇಳಿಯಬೇಕಲ್ಲವೇ? ನಿನಗೆ ತಿಳಿದಿದೆ, ಇದೇ ಮೊದಲು ಮರ್ಯಾದ ಸಂಭ್ರಮವಲ್ಲವಲ್ಲ. ನೀಡು ನೀಡು, ನಂತರ ನಾನು ನೀಡುತ್ತೇನೆ. ಆಹಾ, ಎಂತ ಸಂಭ್ರಮವದು! ಮರಿಗಳಿಗೆ ಏನು ಹೇಗೆ ಕೊಡಬೇಕೆನ್ನುವುದು ಅವುಗಳಿಗೆ ತಿಳಿದಿದೆ. ಅದೆಲ್ಲ ಅವುಗಳ ಜೀನ್ಸಲ್ಲೇ ಸಾಗಿ ಬಂದ ಅನುಭವವದು. ಪುಟ್ಟಗೂಡು, ಆಗಾಗ ಕಳಚಿ ಚಿಗಿವ ಬಾಯಿ, ಎಳೆಯ ಮುದ್ದು ಬಾಯಿಯೊಳಗೆ ನಾಜೂಕಿನಿಂದ ರಸಗೊಳಿಸಿ ತುರುಕುವ ಪರಿ. ಓಹ್, ಹೊಸ ಅನುಭವದ ದಿವ್ಯ ಪಾಕದಲ್ಲಿ ನಾನು ಮಿಂದೆದ್ದೆ. ಕ್ಷಣ ಕ್ಷಣವೂ ಪುಟ್ಟ ಪುಟ್ಟ ವೈವಿಧ್ಯಮಯ ಹುಳುಗಳನ್ನು ಕೊಕ್ಕಿನಲ್ಲಿ ಹಿಡಿದು ತಂದು ಮರಿಗಳಿಗೆ ಊಡಿಸುತ್ತಿದ್ದವು. ಮರಿಗಳು ಪಕ್ಕಾ ಶಾಖಾಹಾರಿ. ಅವು ಮಾತ್ರ ಹೂವಿನ ಮಕರಂದವನ್ನು ಹೀರುತ್ತಿದ್ದವು. ಮರಿಗಳನ್ನು ಬೇಗ ಬೆಳೆಸುವ ಪರಿಯಿದು. ಹುಳುಗಳಲ್ಲಿರುವ ಪ್ರೋಟೀನ್ ಮರಿಗಳ ಬೆಳವಣಿಗೆಗೆ ಪೂರಕವೇ ಸರಿ. ಬೆಳಗಿನಿಂದ ಸಂಜೆವರೆಗೆ ಊಡಿಸುವ ಸಂಭ್ರಮ, ನನಗೂ ನನ್ನ ಕ್ಯಾಮರಕ್ಕೂ ಪ್ರತಿ ಕ್ಷಣವನ್ನು ದಾಖಲಿಸುವ ಸಂಭ್ರಮ. ದಿನ ದಿನವೂ ಮರಿಗಳ ಬೆಳವಣಿಗೆಯಲ್ಲಿ ಬದಲಾವಣೆ ಕಾಣತೊಡಗಿತು. ಮಾಂಸದ ಮುದ್ದೆಗಳಂತಿದ್ದ ಮರಿಗಳಿಗೆ ನಿಧಾನಕ್ಕೆ ತುಪ್ಪಳಗಳು ಬೆಳೆಯತೊಡಗಿತು. ಹಾಗೆ ಗೂಡಿನ ಬಾಯಿಯಿಂದ ತಲೆ ಹೊರಗೆ ಹಾಕಿ ಮುಂದೆ ತಾವು ಬದುಕಬೇಕಾದ ವಿಶಾಲ ಹೊರ ಜಗತ್ತನ್ನು ಗಮನಿಸತೊಡಗಿದವು. ಹಸಿವಾದೊಡನೆ ಮೆಲುದನಿಯಲ್ಲಿ ಕಿರುಚಿತ್ತಿದ್ದ ಮರಿಗಳು ಪಕ್ಕಾ ಹೊಟ್ಟೆ ಭಾಗಗಳಾಗಿದ್ದವು. ಅವುಗಳು ಕಿರುಚಿದ ಕೂಡಲೇ ಎರಡೂ ಅದೆಲ್ಲಿಂದಲೋ ಹುಳುಗಳನ್ನು ತಂದು ಊಡಿಸುತ್ತಿದ್ದವು. ರಾಣಿ, ಈಗ ನಮ್ಮ ಮರಿಗಳು ಬೆಳೆದಿದ್ದಾವೆ. ದೊಡ್ಡ ದೊಡ್ಡ ಹುಳುಗಳನ್ನು ನುಂಗುವ ಸಾಮರ್ಥ್ಯ ಬಂದಿದೆ. ಇಡಿಯಾಗಿ ಉಣಿಸು. ನಿಜ ರಾಜ, ನಮ್ಮ ಶ್ರಮ ಸಾರ್ಥಕವಾದಂತಿದೆ. ಕಂದಮ್ಮಗಳನ್ನು ನೋಡು, ಎಷ್ಟು ಅಂದವಾಗಿ ಬೆಳೆಯುತ್ತಿವೆ, ನಮ್ಮ ದೃಷ್ಟಿಯೇ ತಾಕುವಂತಿದೆ. ದೃಷ್ಟಿ ತಾಕಿಸಬೇಡ ರಾಣಿ, ಶತ್ರುಗಳ ಕಣ್ಣಿಗೆ ಬೀಳದಂತೆ ಸುರಕ್ಷಿತವಾಗಿ ಹೊರಬಂದು ಹಾರಿದರೆ ಸಾಕು, ಇದಷ್ಟನ್ನು ಬೇಡು. ಹೌದು, ಕಳೆದ ಬಾರಿಯ ಘಟನೆ ನೆನಪಿದೆಯಾ ರಾಜ? ಅದನ್ನು ಮರೆಯಲಾದೀತೆ. ನಮ್ಮ ಅತ್ಯಂತ ಶತ್ರು ಹಾವೊಂದು ನಮ್ಮ ಗೂಡನ್ನು ಛಿದ್ರಗೊಳಿಸಿ ನಮ್ಮ ಕಣ್ಣೆದುರೇ ಮರಿಗಳನ್ನು ನುಂಗಿದ್ದು ಮರೆಯಲಾದೀತೆ. ಅಳಬೇಡ ರಾಣಿ, ಹೆತ್ತವಳ ಸಂಕಟದ ಅರಿವಿದೆ ನನಗೆ. ಹೆತ್ತವರ ಕಣ್ಣೆದುರು ಮಕ್ಕಳು ಸಾಯಬಾರದು, ಕರುಳು ಕೊಯ್ದಂತೆಯೇ ಆಗುತ್ತದೆ. ಕರುಳ ಕುಡಿಗಳವು, ಕರುಳಿರಿದು ಬೆಳೆದಿದ್ದವು. ಬೆಳೆದ ಮರಿಗಳನ್ನ ಕಣ್ಣೆದುರೇ ಭಕ್ಷಿಸಿದ್ದು ಇಲ್ಲದ ಸಂಕಟ ತರಿಸಿತ್ತು. ನಾವಿಷ್ಟು ಸುರಕ್ಷಿತವಾಗಿದ್ದರೂ ಸಾಲದು. ಈ ಬಾರಿ ಹಾಗಾಗದು ಎಂದುಕೊಳ್ಳೋಣ. ರೆಕ್ಕೆ ಮೂಡಿ ಇನ್ನೇನು ಹಾರಿ ಹೊರ ಜಗತ್ತಿನ ಅಗಾಧ ಆಕಾಶವನ್ನು ಅಳೆವ ಹಾಗೆ ಬೆಳೆಯುತ್ತಿವೆ. ಇನ್ನು ಸ್ವಲ್ಪ ದಿನವಷ್ಟೇ, ನಮ್ಮ ಶ್ರಮ ಸಾರ್ಥಕವಾಗುವ ಕ್ಷಣವನ್ನು ಎದುರು ನೋಡುವ. ಅದರ ನಿರೀಕ್ಷೆಯಲ್ಲಿ ನಾನೂ ಇದ್ದೇನೆ. ವಾವ್, ಎಂತ ಸುಂದರ ಸಂತೋಷದ ಪರಮಾವಧಿ! ಮರಿಗಳು ಜಗದಗಲದ ತಮ್ಮ ರೆಕ್ಕೆಗಳನ್ನು ಅರಳಿಸಿ ಹಾರಲು ರೆಡಿ ಎಂಬುದನ್ನು ತೋರಿಸುತ್ತಿವೆ. ಹೊಳೆವ ತುಪ್ಪುಳ ಬೆಳೆದು ಪುಟ್ಟ ಕಣ್ಣುಗಳಿಂದ ಹೊರ ಜಗತ್ತನ್ನು ಹೀರುತ್ತಿವೆ. ನನ್ನ ಅನುಭವದ ಪರಿಧಿಯೊಳಗೆ ಅದನ್ನು ವರ್ಣಿಸಲಂತೂ ಅಸಾಧ್ಯ. ನೋಡೇ ಅನುಭವಿಸಬೇಕು, ಕವಿಯ ಲೇಖನಿಗಷ್ಟೇ ಆ ಸಾಮರ್ಥ್ಯವಿದೆ. ನಾನು ಸಾಮಾನ್ಯ ಛಾಯಾಗ್ರಾಹಕ, ನಡೆವ ಘಟನೆಗಳನ್ನಷ್ಟೇ ತಾಂತ್ರಿಕತೆಯ ಸಹಾಯದಿಂದ ಹಿಡಿದಿಡುತ್ತೇನಷ್ಟೇ. ಬಹುಶಃ ಎಲ್ಲ ಮಾತುಗಳನ್ನು ಚಿತ್ರವೊಂದು ಹೇಳಬಹುದೋ ಏನೋ. ಹಕ್ಕಿಗಳ ಊಡಿಸುವಿಕೆ ನಿರಂತರವಾಗಿ ನಡೆದೇ ಇತ್ತು, ನಾನು ಗಮನಿಸುತ್ತಲೇ ಇದ್ದೆ. ನನ್ನಿಂದ ತೊಂದರೆ ಇಲ್ಲವೆಂದು ಭಾವಿಸಿದುವೋ ಏನೋ, ನನ್ನ ಇರುವಿಕೆಯನ್ನೂ ಅಲಕ್ಷಿಸಿ ತಿನಿಸನ್ನು ಮುಂದುವರೆಸಿದವು. ಕಾರ್ಯನಿಮಿತ್ತ ನಾನು ಒಂದು ದಿನ ಹಕ್ಕಿಗೂಡಿನಡೆಗೆ ಸುಳಿಯಲಿಲ್ಲ. ಮಾರನೇ ದಿನ ಎಂದಿನಂತೆ ಗೂಡಿನ ಬಳಿ ಹೋದೆ. ಹಕ್ಕಿ ಮರಿಗಳು ಗಾಢ ನಿದ್ದೆಯಲ್ಲಿರುವಂತೆ ಗೂಡಿನ ಬಾಗಿಲ ಬಳಿ ತೆಕ್ಕೆ ಹಾಕಿಕೊಂಡ ರೀತಿ ಕಂಡವು. ಕಾಯುತ್ತಾ ಕುಳಿತೆ. ಎಷ್ಟು ಹೊತ್ತು ಕಾದರೂ ತಂದೆ ತಾಯಿ ಹಕ್ಕಿಗಳ ಸುಳಿವಿಲ್ಲ. ಚಿಂತೆಗೀಡಾದೆ. ಕ್ಷಣಕ್ಕೊಮ್ಮೆ ಉಣಿಸು ನೀಡುತ್ತಿದ್ದ ಅವು ಎಲ್ಲಿ ಹೋದವು? ಇಷ್ಟು ಹೊತ್ತು ಬಿಟ್ಟಿರಲಾರವಲ್ಲ. ಮತ್ತಷ್ಟು ಹೊತ್ತು ಕಾದೆ. ಮರಿಗಳಲ್ಲಿ ಯಾವೊಂದು ಚಲನೆ ಇಲ್ಲದೆ ಮೊದಲಿಗೆ ಕಂಡಂತೆಯೇ ಇದ್ದವು. ಆತಂಕದಿಂದಲೇ ಗೂಡಿನ ಬಳಿ ಹೋದೆ. ಹತ್ತಿರ ಹೋದರೂ ಅವುಗಳಲ್ಲಿ ಯಾವುದೇ ಚಲನೆ ಇರಲಿಲ್ಲ. ನಿಧಾನಕ್ಕೆ ಗೂಡನ್ನು ಮುಟ್ಟಿದೆ. ಅವು ಹಾಗೇ ಇದ್ದವು. ಇದ್ದಕ್ಕಿದ್ದಂತೆ ಅದೆಲ್ಲಿದ್ದವೋ ಏನೋ. ತಂದೆ ತಾಯಿ ಹಕ್ಕಿಗಳು ಅರಚಾಡುತ್ತಾ ನನ್ನ ಸುತ್ತಲೂ ತಿರುಗತೊಡಗಿದವು. ಗೂಡಲ್ಲಿ ಹಣಿಕೆ ನೋಡಿದೆ. ನೋಡುವುದು ಏನು, ಎರಡೂ ಮರಿಗಳು ಸ್ತಬ್ಧವಾಗಿದ್ದವು, ಸತ್ತಿದ್ದವು. ಒಂದು ಕ್ಷಣ ಸ್ತಂಭಿತನಾದೆ. ತಂದೆ ತಾಯಿ ಅರುಚುತ್ತಲೇ ಇದ್ದವು. ದಿಗ್ಮೂಢನಾದ ನಾನು ಬೆದರಿದವನಂತೆ ತಕ್ಷಣ ಅಲ್ಲಿಂದ ಸರಿದೆ. ಆತಂಕದಿಂದಲೇ ಮರೆಯಲ್ಲಿ ಕುಳಿತೆ. ದೊಡ್ಡ ಹಕ್ಕಿಗಳ ಆಕ್ರಂದನ ಮುಗಿಲು ಮುಟ್ಟಿತು. ಅವುಗಳ ರೋಧನ ನನ್ನೊಳಗನ್ನು ತಾಕಿತು. ಅಸಹಾಯಕನಾಗಿದ್ದೆ. ಇವುಗಳ ಶತ್ರುಗಳಾದ ಕೆಂಬುಹುತವಾಗಲಿ ಬಿಜ್ಜುವಾಗಲಿ ಹಾವುಗಳಾಗಲಿ ಅಲ್ಲಿ ಸುಳಿದಂತೆ ಕಾಣಲಿಲ್ಲ. ಆದರೆ ಅವು ಸತ್ತ ಬಗೆಯಾದರೂ ಏನು? ತರ್ಕಕ್ಕೆ ಸಿಗಲೇ ಇಲ್ಲ. ಆತಂಕದಿಂದ ತಿಳಿಯಾವಸ್ಥೆಗೆ ಬಂದ ಮೇಲೆ ಯೋಚಿಸಹತ್ತಿದೆ. ಹೇಗೆ ಸತ್ತವು ಅವು? ಮೊದಮೊದಲು ತಂದ ಆಹಾರವನ್ನು ರುಚಿ ನೋಡಿ ಮರಿಗಳಿಗೆ ಊಡಿಸುತ್ತಿದ್ದ ಅವು ಕ್ರಮೇಣ ಬೆಳೆದಂತೆಲ್ಲ ಇಡಿಯಾಗೇ ಹುಳುಗಳನ್ನು ನೀಡುತ್ತಿದ್ದವು. ಈ ಆಹಾರದಲ್ಲೇ ಏನೋ ವ್ಯತ್ಯಾಸವಾಗಿರಬೇಕು. ಇದು ಸ್ಪಷ್ಟವಾಗುತ್ತಿದ್ದಂತೆ ಅರಿವಾಯಿತು. ಗದ್ದೆ ತೋಟಗಳಿಗೆ ಸಿಂಪಡಿಸಿದ ವಿಷದ ಔಷಧವನ್ನು ತಿಂದು ಸತ್ತ ಹುಳುಗಳನ್ನು ಹಾಗೆ ತಂದು ಮರಿಗಳಿಗೆ ನೀಡಿರಬೇಕು. ಇದು ಆ ಮರಿಗಳ ನಾಶಕ್ಕೆ ಕಾರಣವಾಗಿರಬೇಕೆಂದು ತರ್ಕಿಸಿದೆ. ಹೀಗನ್ನಿಸಿದೆ ತಡ ನಮ್ಮ ಬಗ್ಗೆ ನನಗೇ ಜುಗುಪ್ಸೆ ಬರತೊಡಗಿತು. ವಿಷಾದದಿಂದಲೇ ಮರಿಗಳ ಸಾವಿಗೆ ನಾವೇ ಕಾರಣವೆಂಬುವ ಅಪರಾಧಿ ಪ್ರಜ್ಞೆಯಿಂದ ಬಾಡಿ ತಲೆ ತಗ್ಗಿಸಿ ಕ್ಯಾಮರಾ ಮತ್ತಿತರ ಪರಿಕರಗಳನ್ನು ಎತ್ತಿಕೊಂಡು ಅಲ್ಲಿಂದ ಭಾರವಾದ ಕಾಲುಗಳನ್ನು ಎತ್ತಿಹಾಕಿ ಮನೆ ಕಡೆಗೆ ಹೊರಟೆ. ಅವುಗಳ ಆಕ್ರಂದನ ನನ್ನ ಕಿವಿಗಳಲ್ಲಿ ಮರುರುಣಿಸುತ್ತಿತ್ತು. ಎದೆ ಭಾರವಾಗಿತ್ತು. ಸುತ್ತಲೂ ಸೂತಕದ ಛಾಯೆ ಆವರಿಸಿತು. ಹೊಸ ಬದುಕ ಕನಸು ಕಂಡ ಹಕ್ಕಿಗಳ ಬದುಕು ಛಿದ್ರವಾಗಿತ್ತು. ಇದೆಲ್ಲದರ ಪರಿವೇ ಇಲ್ಲದೆ ಯಥೇಚ್ಛವಾಗಿ ಬಳಸಿದ ವಿಷದ ಔಷಧಗಳಿಂದಾಗಿ ನಮ್ಮ ಆರೋಗ್ಯ ಹದಗೆಟ್ಟಿದ್ದಷ್ಟೇ ಅಲ್ಲದೆ ಅರಿವಿಗೇ ಬಾರದ ಇಂಥ ಅದೆಷ್ಟೋ ಜೀವಿಗಳ ಅಮೂಲ್ಯ ಬದುಕನ್ನು ಸರ್ವನಾಶ ಮಾಡಿದ್ದು ಮಾನವ ಜನಾಂಗ ತಲೆ ತಗ್ಗಿಸುವಂಥದ್ದೇ. ಹಕ್ಕಿಗಳಿಲ್ಲದ ನಮ್ಮ ಬದುಕ ಬದುಕಲಾದೀತೆ. ಛೇ, ವಿನಾಶದ ಮುನ್ನುಡಿಯಾಗಿ ಈ ಘಟನೆ ನನಗೆ ಕಂಡಿತು. ಕೇಳುಗ ಪ್ರಭುವೆ, ಇದನ್ನು ತುಂಬು ವಿಷಾದದಿಂದಲೇ ನಿನ್ನೆದುರು ಇಟ್ಟಿದ್ದೇನೆ. ಜಗತ್ತಿನ ಈ ಕ್ರೂರ ಸತ್ಯದ ಅರಿವಾದರೆ ಸಾಕು, ಬರುತ್ತೇನೆ. ನಮಸ್ಕಾರ. ಒಂದು ಹಕ್ಕಿಯ ಕಥೆ ರೂಪಕ ಕೇಳಿದಿರಿ. ಭಾಗವಹಿಸಿದ್ದವರು ಕೂಪದಿರ ಶಾರದಾ ನಂಜಪ್ಪ ಮತ್ತು ಸುಬ್ರಾಯ ಸಂಪಾಜೆ. ರಚನೆ, ನಿರೂಪಣೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್. ಸಹಕಾರ ಮಮತಾ ಶಾಸ್ತ್ರಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಭತ್ತದ ಬೆಳೆಯ ಬೆಳವಣಿಗೆಯ ಎಲ್ಲ ಹಂತಗಳಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಸಾರಜನಕ ಒದಗಿಸುವುದರಿಂದ ಗರಿಷ್ಠ ಪ್ರಮಾಣದಲ್ಲಿ ಉತ್ಪತ್ತಿಯನ್ನು ಪಡೆಯಬಹುದು. ನಾಟಿ ಮಾಡಿದ 2.5 ಮತ್ತು 3 ವಾರಗಳ ನಂತರ ಮತ್ತು ತೆನೆ ಬರುವುದಕ್ಕೆ 1 ವಾರ ಮೊದಲು ಮೇಲುಗೊಬ್ಬರವನ್ನು ನೀಡಬೇಕು. ಮೇಲುಗೊಬ್ಬರ ಕೊಡುವಾಗ 24 ಗಂಟೆಗಳಿಗೆ ಮುಂಚೆ ಗದ್ದೆಯಲ್ಲಿರುವ ನೀರನ್ನೆಲ್ಲ ಬಸಿದು ಹೊರತೆಗೆದು ಮೇಲುಗೊಬ್ಬರ ಕೊಟ್ಟ 24 ಗಂಟೆಗಳ ನಂತರ ಮತ್ತೆ ನೀರನ್ನು ಕೊಡಬೇಕು. ಮಣ್ಣಿನಲ್ಲಿ ಸಾರಜನಕ ಕಡಿಮೆಯಾಗಿದ್ದಾಗ ನಾಟಿ ಮಾಡುವ ಸಮಯದಲ್ಲಿ ಹೆಚ್ಚು ಸಾರಜನಕವನ್ನು ಒದಗಿಸಬೇಕು. ಮಣ್ಣಿನಲ್ಲಿ ಸಾಕಷ್ಟು ಸಾರಜನಕ ಅಂಶ ಇರುವಾಗ ನಾಟಿ ಮಾಡುವ ಸಮಯದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಾರಜನಕವನ್ನು ಒದಗಿಸಿ ನಂತರ ಮೇಲುಗೊಬ್ಬರವಾಗಿ ಸಾರಜನಕವನ್ನು ಕೊಡಬೇಕಾಗುತ್ತದೆ. ಮರಳು ಮಿಶ್ರಿತ ಮಣ್ಣಾದಲ್ಲಿ ಯಾವ ಸಮಯದಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕವನ್ನು ಒದಗಿಸಬಾರದು. ಕಡಿಮೆ ಇಲುಕುಗಳನ್ನು ಕೊಡುವ ತಳಿಗೆ ಹಾಗೂ ಅಲ್ಪಾವಧಿ ತಳಿಗಳಿಗೆ ಬೆಳೆಯ ಪ್ರಾರಂಭದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಸಾರಜನಕ ಒದಗಿಸಬೇಕು. ದೀರ್ಘಾವಧಿ ತಳಿಗಳಿಗೆ ಹೆಚ್ಚು ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬಹುದು. ಬೆಳೆ ಪ್ರಾರಂಭದಲ್ಲಿ ತಂಪಾದ ಹವಾಗುಣವಿದ್ದಲ್ಲಿ ಹೆಚ್ಚು ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಬೆಳೆಯಲ್ಲಿ ದುಂಡಾಣು ರೋಗದ ಸೂಚನೆ ಕಂಡುಬಂದಾಗ ಕಡಿಮೆ ಪ್ರಮಾಣದ ಹೆಚ್ಚು ಕಂತುಗಳಲ್ಲಿ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಹೆಚ್ಚು ವಯಸ್ಸಾದ ಪೈರನ್ನು ನಾಟಿ ಮಾಡಿದಾಗ

ಜೋಗಿಯ ಮುಂದು ಜೋಟೆ, ನಾರಿ ಪಟಳ ಜೋಗಿಯ ಹಿಂದು ಜೋಟೆ. ಜೋಗಿ ಕೂಡೋಗಬಹುದೇ ನೀನು, ಒಳ್ಳಂತ ಜೋಗಿ ಕೂಡೋಗಬಹುದು.